ಗುರುತಿಸಲಾಗಿದೆ. ಇದರಲ್ಲಿ ನಾವು ಜಲಜನಕ ಅಂದ್ರೆ ಹೈಡ್ರೋಜನ್, ಆಮ್ಲಜನಕ ಅಂದ್ರೆ ಆಕ್ಸಿಜನ್, ಇಂಗಾಲ ಅಂದ್ರೆ ಕಾರ್ಬನ್, ಈ ಮೂರು ವಸ್ತುಗಳು ವಾತಾವರಣದಿಂದ ಸಸ್ಯಗಳು ಪಡೆದುಕೊಳ್ಳುತ್ತೆ. ಇನ್ನು ಇತರ ಪೋಷಕಾಂಶಗಳಾದ ಪ್ರಧಾನ ಪೋಷಕಾಂಶ, ಲಘು ಪೋಷಕಾಂಶ ಮತ್ತೆ ಸೂಕ್ಷ್ಮ ಪೋಷಕಾಂಶ, ಇವುಗಳನ್ನ ಸಸ್ಯಗಳು ಮಣ್ಣಿನಿಂದ ಪಡೆದುಕೊಳ್ಳುತ್ತೆ. ಇಲ್ಲಿ ಸಹನ ಅವರ ಈಗ ತಾವು ಪ್ರಧಾನ ಪೋಷಕಾಂಶ ಮತ್ತೆ ಸೂಕ್ಷ್ಮ ಪೋಷಕಾಂಶಗಳನ್ನು ಪ್ರಸ್ತಾಪ ಮಾಡಿದ್ರಿ, ಯಾವ ಯಾವ ಇದು? ಪ್ರಧಾನ ಪೋಷಕಾಂಶ ಅಂದ್ರೆ ಗಿಡಗಳು ಅದನ್ನ ಹೆಚ್ಚಾಗಿ ಪಡೆದುಕೊಳ್ಳುತ್ತೆ, ಅದರ ಪ್ರಮಾಣ ಜಾಸ್ತಿ ಇರುತ್ತೆ ಗಿಡಗಳಿಗೆ, ಅದಕ್ಕೆ ನಾವು ಪ್ರಧಾನ ಪೋಷಕಾಂಶಗಳು ಅಂತ ಹೇಳ್ತೀವಿ. ಅವು ಯಾವ್ಯಾವು ಅಂದ್ರೆ ಸಾರಜನಕ, ರಂಜಕ ಮತ್ತೆ ಪೊಟ್ಯಾಶ್. ಮತ್ತೆ ಲಘು ಪೋಷಕಾಂಶಗಳು ಅಂತ ಬಂದ್ರೆ ಇವು ಪ್ರಧಾನ ಪೋಷಕಾಂಶಗಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಗಿಡಗಳಿಗೆ ಬೇಕಾಗುತ್ತೆ. ಅದ್ ಯಾವ್ಯಾವು ಅಂದ್ರೆ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತೆ ಗಂಧಕ, ಸಲ್ಫರ್ ಅಂತ ಹೇಳ್ತೀವಿ. ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಈ ಸೂಕ್ಷ್ಮ ಪೋಷಕಾಂಶಗಳು ಗಿಡಗಳಿಗೆ ಅತಿ ಕಡಿಮೆ ಪ್ರಮಾಣದಲ್ಲಿ ಬೇಕಾಗುತ್ತೆ. ಅದು ಯಾವ್ದು ಅಂದ್ರೆ ಕಬ್ಬಿಣ, ಮ್ಯಾಂಗನೀಸ್, ಸತು, ತಾಮ್ರ, ಬೋರಾನ್ ಮತ್ತು ಮಾಲಿಬ್ಡಿನಮ್. ಈ ಎಲ್ಲಾ ಪೋಷಕಾಂಶಗಳು ಗಿಡಗಳ ಬೆಳವಣಿಗೆಗೆ ಅತಿ ಮುಖ್ಯವಾಗಿರುತ್ತೆ. ಮತ್ತೆ ಇವುಗಳ ಪ್ರಮಾಣ ಎಷ್ಟು ಪ್ರಮಾಣ ಗಿಡಗಳು ಉಪಯೋಗಿಸ್ಕೊಂತವೆ ಅನ್ನೋದ್ರ ಮೇಲೆ ಗಿಡಗಳ ಇಳುವರಿ ಅವಲಂಬಿತವಾಗಿರುತ್ತೆ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ರೈತರು ಏನ್ ಮಾಡ್ತಾರೆ ಅಂದ್ರೆ, ತಾವು ಹೇಳಿದಾಗೆ ಪ್ರಧಾನ ಪೋಷಕಾಂಶಗಳು ಸಾರಜನಕ, ರಂಜಕ ಮತ್ತೆ ಪೊಟ್ಯಾಶ್ ಅನ್ನ ಸಾಮಾನ್ಯವಾಗಿ ಎಲ್ಲ ಬೆಳೆಗಳಿಗೆ ನೀಡ್ತಾರೆ, ಮತ್ತು ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ತಾವು ಹೇಳಿದಾಗೆ ಸೂಕ್ಷ್ಮ ಪೋಷಕಾಂಶಗಳನ್ನು ಕೊಡುವಂತಹ ಪದ್ಧತಿಯನ್ನ ತೋಟಗಾರಿಕಾ ಬೆಳೆಗಳಲ್ಲಿ ನಾವು ಕಾಣ್ತೇವೆ. ಇದು ಯಾಕೆ, ಸೂಕ್ಷ್ಮ ಪೋಷಕಾಂಶಗಳ ಕೆಲಸ ಏನು, ಮತ್ತೆ ಈ ಲಘು ಪೋಷಕಾಂಶಗಳು ಮತ್ತೆ ಪ್ರಧಾನ ಪೋಷಕಾಂಶಗಳ ಕೆಲಸ ಏನು? ಈ ಸೂಕ್ಷ್ಮ ಪೋಷಕಾಂಶಗಳು ಏನಾಗುತ್ತೆ, ನಾವು ಈಗ ನಮ್ಮ ಮಲೆನಾಡು ಪ್ರದೇಶಕ್ಕೆ ಬಂದ್ರೆ ಅಡಿಕೆನೆ ತಗೊಂಡ್ರೆ ಉದಾಹರಣೆಗೆ, ಈ ಅಡಿಕೆಯಲ್ಲಿ ಅಂಡೋಡ್ಕ ಅಂತ ಹೇಳ್ಬಿಟ್ಟು ನಾವು ಹೆಚ್ಚಾಗಿ ನೋಡ್ತೀವಿ. ಅದ್ ಯಾಕೆ ಅಂತ ಅಂದ್ರೆ, ಈ ಬೋರಾನ್ ಅಂಶ ಅನ್ನೋದು ಗಿಡಗಳಲ್ಲಿ ಅಂದ್ರೆ ಮಣ್ಣಿನಲ್ಲಿ ಕಡಿಮೆ ಇರೋದ್ರಿಂದ ಏನಾಗುತ್ತೆ, ಅಂಡೋಡ್ಕ ಆತರ ಸಂಭವಿಸುತ್ತದೆ. ಅದೇ ರೀತಿ ಎಲ್ಲಾ ಪೋಷಕಾಂಶಗಳು ಕೊರತೆ ಕಂಡುಬಂದಾಗ ಗಿಡಗಳು ಒಂದಲ್ಲ ಒಂದು ತರದ ಕೊರತೆ ಲಕ್ಷಣಗಳನ್ನ ತೋರಿಸ್ಕೊಂತವೆ. ಹೀಗೆ ಎಲ್ಲಾ ಸೂಕ್ಷ್ಮ ಪೋಷಕಾಂಶಗಳಿಗೂ ಒಂದೊಂದು ಲಕ್ಷಣಗಳಿರುತ್ತೆ. ಅದು ಪೋಷಕಾಂಶ ಕಡಿಮೆ ಆದಾಗ ಪ್ರಮಾಣ ಕಡಿಮೆ ಆಗುತ್ತೆ. ಹಾಗೆ ಈ ಮಣ್ಣಿನಲ್ಲಿರುವ ಪೋಷಕಾಂಶ ಗಿಡದ ವಿವಿಧ ಭಾಗಗಳಲ್ಲಿ ಒಂದೇ ಪ್ರಮಾಣದಲ್ಲಿ ಸಂಗ್ರಹ ಆಗೋದಿಲ್ಲ. ಇದು ಬೇರೆ ಬೇರೆ ಅಂದ್ರೆ ಈಗ ಬೇರು, ಕಾಂಡ, ಎಲೆ, ಕಾಯಿ ಈ ಮುಂತಾದ ಭಾಗಗಳಲ್ಲಿ ಬೇರೆ ಬೇರೆ ಪ್ರಮಾಣದಲ್ಲಿ ಸಂಗ್ರಹವಾಗುತ್ತೆ. ಈಗ ಉದಾಹರಣೆಗೆ ಈ ಸಾರಜನಕ, ರಂಜಕ, ಪೊಟ್ಯಾಶ್, ಈ ಪೋಷಕಾಂಶಗಳು ಗಿಡದ ಹೊಸ ಎಲೆಗಳಲ್ಲಿ ಜಾಸ್ತಿ ಇರುತ್ತೆ. ಇದು ಕೊರತೆ ಸಂಭವಿಸಿದಾಗ ಗಿಡದ ಕೆಳಭಾಗದಲ್ಲಿರೋ ಹಳೆ ಎಲೆಗಳಿಂದ ಏನಾಗುತ್ತೆ, ಆ ಪೋಷಕಾಂಶಗಳು ಶೀಘ್ರವಾಗಿ ಮೇಲ್ಗಡೆ ಹೊಸ ಚಿಗುರಿಗೆ ಹೋಗುತ್ತೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಹಳೆ ಎಲೆಗಳಲ್ಲಿ ನಾವು ಕೊರತೆಯ ಲಕ್ಷಣನ ಕಾಣ್ತೀವಿ. ಈ ಸಾರಜನಕದ ಕೊರತೆ ಲಕ್ಷಣ ಏನು ಅಂದ್ರೆ, ಎಲೆಗಳೆಲ್ಲ ಹಳದಿ ಬಣ್ಣಕ್ಕೆ ತಿರುಗಿ ನಂತರ ಅದು ಒಣಗಿ ಹೋಗೋ ಒಂದು ಲಕ್ಷಣ. ಹಾಗೆ ನಾವು ಈಗ ಕ್ಯಾಲ್ಸಿಯಂ, ಈ ಕ್ಯಾಲ್ಸಿಯಂ ಅನ್ನೋದು ಈ ಸಸ್ಯದಲ್ಲಿ ನಿಧಾನವಾಗಿ ಚಲಿಸುವಂತದ್ದು. ಇದರ ಕೊರತೆ ಕಡಿಮೆ ಆದಾಗ ಏನಾಗುತ್ತೆ, ಚಿಗುರು ಎಲೆಗಳೆಲ್ಲ ಬಿಳಿಚ್ಕೊಳ್ಳುತ್ತೆ, ಆಮೇಲೆ ಎಲೆಗಳು ಗಾಢ ಹಸಿರು ಬಣ್ಣಕ್ಕೆ ತಿರುಗುತ್ತೆ, ಮತ್ತೆ ಕುಡಿಗಳೆಲ್ಲ ಒಣಗ್ತಾ ಹೋಗುತ್ತೆ. ಹೀಗೆ ಎಲ್ಲಾ ಪೋಷಕಾಂಶಗಳು ಒಂದೊಂದು ಕೊರತೆ ಲಕ್ಷಣವನ್ನ ಗಿಡಗಳು ತೋರಿಸೋದ್ರಿಂದ ನಾವು ಇದರಲ್ಲೇ ಅರ್ಥ ಮಾಡ್ಕೋಬಹುದು ಗಿಡಗಳಿಗೆ ಯಾವ ಪೋಷಕಾಂಶ ಕಡಿಮೆ ಒದಗ್ತಾ ಇದೆ ಅಂತ ಇದರಲ್ಲೇ ತಿಳ್ಕೋಬಹುದಾಗಿದೆ. ಸಹನ ಅವರೇ, ಈಗ ತೋಟಗಾರಿಕಾ ಬೆಳೆಗಳಲ್ಲಿ ಎಲೆ ಪರೀಕ್ಷೆಯ ಮಹತ್ವನು ಸಹ ಪ್ರಮುಖವಾದ ಅಂಶ ಅಂತ ಹೇಳ್ತಾರೆ, ಯಾಕೋಸ್ಕರವಾಗಿ? ಈಗ ನಾವು ಮಣ್ಣು ಪರೀಕ್ಷೆ ತಗೊಂಡ್ರೆ ಮಣ್ಣಿನಲ್ಲಿ ಏನ್ ಪರೀಕ್ಷೆ ಮಾಡ್ತೀವಿ ಅಂದ್ರೆ ಅದರಲ್ಲಿ ಎಷ್ಟೆಷ್ಟು ಪ್ರಮಾಣ ಪೋಷಕಾಂಶಗಳು ಇರುತ್ತೆ ಅಂತ ತಿಳ್ಕೊಳೋದಕ್ಕೆ ಮಣ್ಣು ಪರೀಕ್ಷೆ ಮಾಡ್ತೀವಿ. ಅದೇ ರೀತಿ ಎಲೆ ಪರೀಕ್ಷೆ ಮಾಡೋದ್ರಿಂದ ಎಲೆಗಳಲ್ಲಿರುವ ಪೋಷಕಾಂಶ ಎಷ್ಟು ಅಂತ ಗೊತ್ತಾಗುತ್ತೆ. ಇದು ಇನ್ನೊಂದು ಏನು ಪ್ರಾಮುಖ್ಯತೆ ಅಂದ್ರೆ, ಈ ನಾವು ಹಾಕಿದಂತ ಗೊಬ್ಬರಗಳು ಗಿಡಗಳು ಸರಿಯಾಗಿ ಹೀರ್ಕೊಳ್ತಾ ಇದೆಯೋ ಇಲ್ವೋ, ಅದರ ಸಾಮರ್ಥ್ಯ ಎಷ್ಟು ಅಂತ ತಿಳಿಸುತ್ತೆ. ಹಾಗಾಗಿ ನಾವು ಹಾಕೋ ಗೊಬ್ಬರದ ಪ್ರಮಾಣ ಗಿಡಗಳಿಗೆ ಸಿಗುತ್ತೋ ಇಲ್ಲೋ ಅಂತ ಪರೀಕ್ಷೆಗೋಸ್ಕರ ಎಲೆ ಪರೀಕ್ಷೆಯನ್ನ ಮಾಡ್ಕೊಳ್ಬೇಕಾಗುತ್ತೆ. ಹಾಗೂ ಈಗ ನಮ್ಮ ತೋಟಗಾರಿಕಾ ಬೆಳೆಗಳಿಗೆ ಬಂದ್ರೆ ಹಣ್ಣಿನ ಮರಗಳಲ್ಲಿ ಹೊಸ ಬೆಳವಣಿಗೆ ಬರುವುದಕ್ಕೆ ಮೊದಲು ಅಥವಾ ಇಳುವರಿ ಸಾಮರ್ಥ್ಯ ನಿರ್ಣಯ ಹಂತಕ್ಕೆ ತಲುಪುವ ಮೊದಲು ಈ ಪೋಷಕಾಂಶಗಳ ಅವಶ್ಯಕತೆ ನಿರ್ಧಾರ ಮಾಡಲಾಗುತ್ತೆ. ಅಂದ್ರೆ ಎಷ್ಟೆಷ್ಟು ಪೋಷಕಾಂಶ ಇದೆ ಅಂತ ಹೇಳ್ಬಿಟ್ಟು ನಾವು ಮುಂಚೆನೆ ತಿಳ್ಕೊಬೇಕಾಗುತ್ತೆ. ಆಮೇಲೆ ಸೂಕ್ತ ಸಮಯದಲ್ಲಿ ಪೋಷಕಾಂಶ ಕೊರತೆಯನ್ನ ನೀಗಿಸದಿದ್ರೆ ಅಧಿಕ ಇಳುವರಿ ಪಡೆಯಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಈ ಎಲೆ ವಿಶ್ಲೇಷಣೆ ಮಾಡೋದ್ರಿಂದ ನಮಗೆ ಯಾವ್ದು ಪೋಷಕಾಂಶ ಕಡಿಮೆ ಇದೆ ಅಂತ ತಿಳ್ಕೊಂಡು ನಾವು ಆ ಪೋಷಕಾಂಶ ಗಿಡಗಳಿಗೆ ಒದಗಿಸಿದ್ರೆ ನಮಗೆ ಹೆಚ್ಚಿನ ಇಳುವರಿ ಪಡೆಯಬಹುದು ಅಂತ ಹೇಳ್ತೀವಿ. ಮತ್ತೆ ಗಿಡಗಳ ಬೆಳವಣಿಗೆ ಹಂತದಲ್ಲಿ ನಾವು ಸಮತೋಲನೆಯನ್ನ ಕಾಪಾಡ್ಕೊಳ್ಳೋದು ತುಂಬಾ ಮುಖ್ಯ. ಈಗ ಹೇಗೆ ಅಂದ್ರೆ, ಉದಾಹರಣೆಗೆ ಈಗ ದ್ರಾಕ್ಷಿ ಬೆಳೆಯನ್ನ ತಗೊಳ್ಳಿ, ಅದು ಕಣ್ಣು ಒಡೆಯ ಸಮಯ ಅಂತ ಹೇಳ್ತೀವಿ. ಆ ಸಮಯದಲ್ಲಿ ಏನಾದ್ರೂ ಸಾರಜನಕ ಅಂಶ ಹೆಚ್ಚಾಯ್ತು ಅಂತ ಅಂದ್ರೆ ಏನಾಗುತ್ತೆ, ಗಿಡದ ಬೆಳವಣಿಗೆ ಜಾಸ್ತಿ ಆಗುತ್ತೆ, ಆದ್ರೆ ಹೂವು ಕಾಯಿ ಬಿಡೋದು ತುಂಬಾ ಕಡಿಮೆ ಆಗ್ಬಿಡುತ್ತೆ. ಇದರಿಂದ ಇಳುವರಿ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಸಮತೋಲನ ಕಾಪಾಡ್ಕೊಳ್ಳೋದು ತುಂಬಾ ಮುಖ್ಯ ಅಂತ ಹೇಳ್ತೀವಿ. ಸರಿ, ಈಗ ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿಯನ್ನ ಹೇಗೆ ತೆಗಿಬೇಕು ಅನ್ನೋದನ್ನ ರೈತರು ತಿಳ್ಕೊಂಡಿದ್ದಾರೆ, ಅವ್ರಿಗೆ ಗೊತ್ತಿದೆ ಈಗ ಹೇಗೆ ತೆಗಿಬೇಕು ಅನ್ನೋದು. ಆದ್ರೆ ಇಲ್ಲಿ ಈ ತೋಟಗಾರಿಕಾ ಬೆಳೆಗಳಲ್ಲಿ ವಿಶೇಷವಾಗಿ ಈ ಎಲೆ ವಿಶ್ಲೇಷಣೆ ಮಾಡೋದಾದ್ರೆ ಈಗ ಸಸ್ಯದ ಮಾದರಿಯನ್ನ ಸಂಗ್ರಹ ಮಾಡೋದು ಹೇಗೆ? ಸಸ್ಯದ ಮಾದರಿ ಸಂಗ್ರಹಿಸೋದು ಪ್ರತಿ ಬೆಳೆಗೂ ಬೇರೆ ಬೇರೆ ರೀತಿಯಾಗಿರುತ್ತೆ. ಅದರಲ್ಲಿ ಸಾಧಾರಣವಾಗಿ ಅನುಸರಿಸಬೇಕಾಗಿರೋ ಕ್ರಮಗಳನ್ನ ನಾನು ಮೊದಲಿಗೆ ಹೇಳ್ತೀನಿ. ಇತ್ತೀಚೆಗೆ ಬಲಿತ ಎಲೆಗಳನ್ನ ಸಂಗ್ರಹಿಸಬೇಕು ಮತ್ತು ಪೂರ್ಣವಾಗಿ ಬೆಳಕು ದೊರೆಯುವ ಸ್ಥಳಗಳಲ್ಲಿ ಬೆಳೆದಿರುವ ಎಲೆಗಳನ್ನ ಸಂಗ್ರಹಿಸಬೇಕಾಗತ್ತೆ. ಹಾಗೂ ಕೀಟಬಾಧೆ ಮತ್ತು ರೋಗ ಪೀಡಿತ ಎಲೆಗಳನ್ನ ಪರೀಕ್ಷೆಗೆ ತರುವಾಗಿಲ್ಲ, ಅದು ಯೋಗ್ಯವಾಗಿರೋದಿಲ್ಲ. ಹಾಗೂ ಮತ್ತು ಸಂಗ್ರಹಿಸಿದ ಎಲೆಗಳು ಕಲುಷಿತವಾಗಿರಬಾರದು, ಅದು ಹಾಳಾಗದಂತೆ ಎಚ್ಚರ ವಹಿಸಬೇಕು. ನಾವು ತಂದಂತ ಎಲೆ 24 ಗಂಟೆಯೊಳಗಾಗಿ ಪ್ರಯೋಗಾಲಯಕ್ಕೆ ಬಂದ್ರೆ ಅತಿ ಮುಖ್ಯ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಅಂತೇಳಂದ್ರೆ ಚಿಗುರು ಎಲೆಗಳನ್ನ ಕೊಯ್ಕೊಂಡು ತರಬಾರ್ದು, ಮತ್ತೆ ಎರಡನೇದಾಗಿ ನೆರಳಲ್ಲಿರುವಂತಹ ಗಿಡದ ಎಲೆಗಳನ್ನ ತರಬಾರ್ದು, ಸಂಪೂರ್ಣವಾಗಿ ಅದು ಸೂರ್ಯನ ಬೆಳಕನ್ನ ಪಡೆಯುವಂತಿರ್ಬೇಕು ಆ ಎಲೆಗಳು, ಅಂತ ಎಲೆಗಳನ್ನ ಮಾತ್ರ ಸಂಗ್ರಹ ಮಾಡಿರಬೇಕು. ಮತ್ತೆ ಯಾವುದೇ ರೀತಿಯ ಕೀಟಬಾಧೆ ಮತ್ತೆ ರೋಗಬಾಧೆಯಿಂದ ಗಿಡ ಸೋಂಕು ಆಗಿರಬಾರ್ದು, ಅದಕ್ಕೆ ಅಂತಹ ಎಲೆಗಳನ್ನು ಸಂಗ್ರಹಿಸಬೇಕು. ಮತ್ತೆ ವಿಶೇಷವಾಗಿ ಎಲೆಗಳನ್ನ ಸಂಗ್ರಹ ಮಾಡಬೇಕಾದ್ರೆ ಆ ರಸಗೊಬ್ಬರವನ್ನ ಏನ್ ಬೆಳೆಸ್ತೀರಿ ತೋಟಗಾರಿಕಾ ಬೆಳೆಗಳಿಗೆ, ಆ ರಸಗೊಬ್ಬರವನ್ನ ಹಾಕೋದಕ್ಕೆ ಮೊದಲೇನೆ ಆ ಎಲೆಯನ್ನ ಸಂಗ್ರಹ ಮಾಡಿ ವಿಶ್ಲೇಷಣೆಗೆ ನೀವು ಪ್ರಯೋಗಾಲಯಕ್ಕೆ ತರಬೇಕು. ಹೌದು ಸರ್. ಮತ್ತೆ ಈ ಮುಖ್ಯವಾಗಿ ತೋಟಗಾರಿಕಾ ಬೆಳೆಗಳಲ್ಲಿ ಸಸ್ಯ ಮಾದರಿ ಸಂಗ್ರಹಿಸೋದು ಹೇಗೆ ಅಂತ ಹೇಳ್ತೀವಿ. ಈ ತೋಟಗಾರಿಕೆ ಬೆಳೆಗಳಾದ್ರ ದ್ರಾಕ್ಷಿ, ಬಾಳೆ, ಮಾವು, ದಾಳಿಂಬೆ ಮುಂತಾದ ಬೆಳೆಗಳಲ್ಲಿ ವೈಜ್ಞಾನಿಕವಾಗಿ ಸಂಶೋಧನೆ ಮಾಡಿ ಸಸ್ಯದ ಮಾದರಿಯನ್ನು ಸಂಗ್ರಹಿಸುವ ವಿಧಾನವನ್ನ ನಿಗದಿಪಡಿಸಿರುತ್ತಾರೆ. ಈಗ ನಾವು ನಮ್ಮ ಮಲೆನಾಡಲ್ಲಿ ಅಡಿಕೆ ತೆಂಗು ಹೆಚ್ಚಾಗಿ ಬೆಳೆಯೋದ್ರಿಂದ ಈ ಅಡಿಕೆ ತೆಂಗಿನ ನಾವು ಹೇಗೆ ಮಾದರಿ ತೆಗಿಬೇಕು, ಅದರ ಸಸ್ಯ ಮಾದರಿ ತೆಗೆಯೋದು ಅಂದ್ರೆ ತುದಿಯಿಂದ ಪೂರ್ಣವಾಗಿ ಅರಳಿದ 4ನೇ ಎಲೆಯನ್ನ ತಗೋಬೇಕಾಗತ್ತೆ. ಅದೇ ರೀತಿ ನೀವು ಬಾಳೆ ಕೋಕೋ ಬೆಳೆಗೆ ಬಂದ್ರೆ ತುದಿಯಿಂದ ಪೂರ್ಣವಾಗಿ ಅರಳಿದ 3ನೇ ಎಲೆಯನ್ನ ತಗೋಬೇಕಾಗತ್ತೆ. ಹಾಗೆ ಮಾವಿನ ಗಿಡದಲ್ಲಿ ಗಿಡದ ಮಧ್ಯಭಾಗದಲ್ಲಿ ಎಲೆಗಳನ್ನ ಸಂಗ್ರಹಿಸಬೇಕಾಗತ್ತೆ. ದಾಳಿಂಬೆಯಲ್ಲಿ ತುದಿಯಿಂದ 8ನೇ ಎಲೆ. ಈ ತರ ನಾವು ಬೇರೆ ಬೇರೆ ತೋಟಗಾರಿಕೆ ಬೆಳೆಗಳನ್ನ ಬೇರೆ ಬೇರೆ ಹಂತದಲ್ಲಿ ನಾವು ಎಲೆಯನ್ನ ಸಂಗ್ರಹಿಸಬೇಕಾಗತ್ತೆ. ಈಗ ಪುಷ್ಪ ಬೆಳೆಗೆ ಬಂದ್ರೆ ಆಗತಾನೆ ಪೂರ್ಣವಾಗಿ ಬೆಳವಣಿಗೆ ಹೊಂದಿದ ಎಲೆಗಳನ್ನ ತಗೋಬೇಕಾಗತ್ತೆ. ಚಿಗುರು ಎಲೆ ಆ ತರ ಎಲ್ಲ ತಗೊಳಂಗಿಲ್ಲ. ನಾವೇನು ಮೆಚೂರ್ಡ್ ಎಲೆ, ಬಲಿತಿರುವಂತ ಎಲೆ ಅಂತ ಹೇಳ್ತೀವಲ್ಲ, ಅಂತ ಎಲೆಗಳನ್ನ ಸಂಗ್ರಹಿಸಬೇಕಾಗತ್ತೆ. ಅದೇ ರೀತಿ ನೀವು ತಾಳೆ ಬೆಳೆಗೆ ಬಂದ್ರೆ ತುದಿಯಿಂದ 17ನೇ ಎಲೆ ಅಂದ್ರೆ ಎರಡೂ ತುದಿಯ 3ನೇ ಜೋಡಿ ಎಲೆಗಳನ್ನ ಬಿಟ್ಟುಬಿಟ್ಟು ಮಧ್ಯಭಾಗದಲ್ಲಿರುವಂತ ಎಲೆಗಳನ್ನ ಸಂಗ್ರಹಿಸಬೇಕು. ಈ ರೀತಿಯಾಗಿ ತೋಟಗಾರಿಕೆ ಬೆಳೆಗಳ ಎಲೆಯನ್ನ ಮಾದರಿ ಸಂಗ್ರಹಿಸುವ ವಿಧಾನ ಇದಾಗಿರುತ್ತದೆ. ಹಾಗೆ ನೀವು ಪರ್ಟಿಕ್ಯುಲರ್ ಆಗಿ ಬಾಳೆ ಗಿಡಕ್ಕೆ ಬಂದ್ರೆ ಬಾಳೆ ಸಾಧಾರಣವಾಗಿ ತುದಿಯಿಂದ ಅರಳಿದ 3ನೇ ಎಲೆ ಅಂತ ಹೇಳ್ತೀವಿ. ಆ 3ನೇ ಎಲೆನ ಮಧ್ಯಭಾಗದಿಂದ 20 ಚದರ ಸೆಂಟಿಮೀಟರ್ ಅಷ್ಟು ಸಂಗ್ರಹಿಸಬೇಕಾಗತ್ತೆ. ಹಾಗೆ ನಿಮ್ಗೆಲ್ಲ ಗೊತ್ತಿರಂಗೆ ಬಾಳೆ ಗಿಡ ಸಾಧಾರಣವಾಗಿ ವಾರಕ್ಕೆ 1 ಹೊಸ ಎಲೆಯನ್ನ ಬಿಡುತ್ತೆ. ಹಾಗೆ ಚಳಿಗಾಲಕ್ಕೆ ಬಂದ್ರೆ ಅದು 10-12 ದಿನ ತಗೊಳತ್ತೆ ಹೊಸ ಎಲೆ ಬರೋದಕ್ಕೆ. ಆದ್ರಿಂದ ನಾವು ಬಾಳೆ ಗಿಡದಲ್ಲಿ ಮಾದರಿ ಸಂಗ್ರಹಿಸಬೇಕಾದ್ರೆ ಸುಮಾರು 3-4 ತಿಂಗಳು ಇರುವ ಬಾಳೆ ಗಿಡವನ್ನು ಆಯ್ಕೆ ಮಾಡಿ ಅದರಿಂದ ಎಲೆಯನ್ನು ತರಬೇಕು ಅಂತ ಹೇಳ್ತೀವಿ. ಅದೇ ರೀತಿ ಈಗ ಮಾವಿನ ಗಿಡದಲ್ಲಾದ್ರೆ ಮಾವಿಂದು ಇಳುವರಿ 2 ವರ್ಷಕ್ಕೊಂದ್ಸಲ ಬರುತ್ತೆ. ಹಾಗಾಗಿ ನಾವು ಬಲ್ತಂತ ಎಲೆ ತರಬಾರದು. ಈ ವರ್ಷ ಕಾಯಿ ಬಿಡುವಂತ ಎಲೆಗಳು ಪೂರ್ಣವಾಗಿ ಬೆಳವಣಿಗೆ ಹೊಂದಿರುವಂತ ಎಲೆಗಳನ್ನ ಆಯ್ದು ತರಬೇಕು ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಈ ರೀತಿ ತಂದಂತ ಮಾದರಿಗಳನ್ನ 24 ಗಂಟೆ ಒಳಗೆ ನಮ್ಮ ಪ್ರಯೋಗಾಲಯಕ್ಕೆ ಕಳಿಸಬೇಕಾಗತ್ತೆ. ಯಾಕಂದ್ರೆ ಒಣಗಿ ಹೋಗಿರೋದು, ತೇವಾಂಶದಿಂದ ಕೊಳತು ಹೋದ ಎಲೆಗಳು ಪರೀಕ್ಷೆಗೆ ಯೋಗ್ಯವಾಗಿರೋದಿಲ್ಲ. ಆದ್ರಿಂದ ಯಾವಾಗ್ಲೂ ಫ್ರೆಶ್ ಆಗಿರುವಂತ ಎಲೆಗಳನ್ನ ಪ್ರಯೋಗಾಲಯಕ್ಕೆ ಆದಷ್ಟು ಬೇಗ ತಂದ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಅಂದ್ರೆ ಎಲೆ ಸಂಗ್ರಹ ಮಾಡಿ ನಾಳೆ ನಾಡ್ದು ತಗೊಂಡು ಹೋಗೋಣ ಅಂತ ಹಾಗೆ ಇಟ್ಕೊಳ್ಬಾರ್ದು. ಯಾಕೆಂದ್ರೆ ಅದರಲ್ಲಿ ತೇವಾಂಶ ಕಡಿಮೆ ಆಯ್ತು ಅಂತೇಳಂದ್ರೆ ನಿಮ್ಗೆ ಅದರಲ್ಲಿ ನಿಖರವಾದ ಫಲಿತಾಂಶ ಸಿಗಲ್ಲ. ಹಾಗಾಗಿ ಸಾಧ್ಯವಾದಷ್ಟು 24 ಗಂಟೆಯ ಒಳಗೆ ನೀವು ಸಂಗ್ರಹ ಮಾಡಿದ ಎಲೆಯನ್ನ ಪ್ರಯೋಗಾಲಯಕ್ಕೆ ತರಬೇಕು. ಅದನ್ನ ತಗೊಂಡ್ ಬರ್ಬೇಕಾದ್ರೆ ಯಾವ್ಯಾವ ಅಂಶವನ್ನ ಅದನ್ನ ಹೇಗೆ ಜೋಪಾನವಾಗಿ ತರಬೇಕು ಪ್ರಯೋಗಾಲಯಕ್ಕೆ? ಯಾವ್ದೋ ಒಂದು ಪೇಪರ್ನಲ್ಲಿ ಸುತ್ಕೊಂಡ್ ಬಂದ್ಬಿಟ್ರೆ ಆಗುತ್ತಾ? ಪೇಪರ್ ಸ್ವಚ್ಛವಾಗಿರ್ಬೇಕು, ಮತ್ತೆ ಈ ಗೊಬ್ಬರದ ಚೀಲ ಆ ತರದ್ರಲ್ಲೆಲ್ಲ ಹಾಕೊಂಡು ಬರಬಾರ್ದು, ಮತ್ತೆ ತಾಮ್ರದ ಪಾತ್ರೆಗಳಲ್ಲೆಲ್ಲ ಇಟ್ಟು ಆ ತರದೆಲ್ಲ ಮಾಡೋಗಿಲ್ಲ. ಸ್ವಚ್ಛವಾಗಿರೋ ಬಟ್ಟೆ ಅಥವಾ ಪ್ಲಾಸ್ಟಿಕ್ ಕವರ್ನೊಳಗೆ ಹಾಕೊಂಡು ಆದಷ್ಟು ಬೇಗ ಒಣಗದೇ ಇರೋ ರೀತಿ ತಂದು ಪ್ರಯೋಗಾಲಯಕ್ಕೆ ಕೊಡಬೇಕಾಗತ್ತೆ. ಈ ರೀತಿ ಪ್ರಯೋಗಾಲಯಕ್ಕೆ ತಂದ ಮೇಲೆ ನೀವು ಅದನ್ನ ಪರೀಕ್ಷೆಗೆ ಒಳಪಡಿಸ್ತೀರಿ, ಆ ನಂತರ ಅದರಿಂದ ಪ್ರಯೋಜನ ಏನು, ರೈತರಿಗೆ ಏನು ಅನುಕೂಲ ಆಗುತ್ತೆ ಆ ಪರೀಕ್ಷೆಯಿಂದ? ಎಲೆ ಪರೀಕ್ಷೆಯಿಂದ ಸಸ್ಯದಲ್ಲಿರೋ ಪೋಷಕಾಂಶ ಪ್ರಮಾಣ ತಿಳ್ಕೊಂತೀವಿ. ಇದರಿಂದ ನಾವು ಮುಂಚಿತವಾಗಿ ಕೊರತೆ ಲಕ್ಷಣವನ್ನ ಮುಂಚಿತವಾಗಿ ಪತ್ತೆ ಹಚ್ಚಬಹುದು. ಹಾಗೆ ರಾಸಾಯನಿಕ ಗೊಬ್ಬರಗಳ ಬಳಕೆ ಸರಿಯಾದ ಪ್ರಮಾಣದಲ್ಲಿ ಇದೆಯೋ ಇಲ್ವೋ ಎಂದು ದೃಢಪಡಿಸಿಕೊಳ್ಳೋಕೋಸ್ಕರ, ಮತ್ತೆ ಸರಿಯಾದ ಸಮಯದಲ್ಲಿ ಎಷ್ಟು ಪ್ರಮಾಣ ಬಳಸಬೇಕು ಅನ್ನೋದು ಇದರಿಂದ ನಿರ್ಧಾರವಾಗುತ್ತದೆ. ಅದೇ ರೀತಿ ಬೇರೆ ಬೇರೆ ಪೋಷಕಾಂಶಗಳು ಒಂದೇ ರೀತಿ ಕೊರತೆ ಲಕ್ಷಣವನ್ನ ವ್ಯಕ್ತಪಡಿಸುತ್ತೆ. ಉದಾಹರಣೆಗೆ ಪೊಟಾಷಿಯಂ. ಈ ಪೊಟಾಷಿಯಂ ಪ್ರಮಾಣ ಸಸ್ಯದಲ್ಲಿ ಕಡಿಮೆ ಇದ್ರೂ ಸಹ ಕೆಲವೊಂದು ಗಿಡಗಳು ಕೊರತೆ ಲಕ್ಷಣವನ್ನ ತೋರಿಸೋದಿಲ್ಲ, ಸುಲಭವಾಗಿ ಕಾಣಿಸೋದಿಲ್ಲ. ಆ ಸಂದರ್ಭದಲ್ಲಿ ನಾವು ಕೊರತೆ ಲಕ್ಷಣ ಯಾವುದು ಅಂತ ಗೊತ್ತಾಗದೇ ಇರೋ ಸಂದರ್ಭದಲ್ಲಿ ಈ ಎಲೆ ಟೆಸ್ಟ್ ಮಾಡಿದಾಗ, ವಿಶ್ಲೇಷಣೆ ಮಾಡಿದಾಗ ಪರ್ಟಿಕ್ಯುಲರ್ ಆಗಿ ಇಂಥದೇ ಪೋಷಕಾಂಶ ಕಡಿಮೆ ಇದೆ ಅಂತ ಹೇಳಕ್ಕಾಗುತ್ತೆ ಎಲೆ ಪರೀಕ್ಷೆಯಿಂದ. ಹಾಗೂ ಪ್ರತಿಯೊಂದು ಬೆಳೆವು ಉತ್ತಮವಾದ ಇಳುವರಿ ಬರಬೇಕಿದ್ರೆ ಗಿಡಗಳ ಪೋಷಕಾಂಶ ಯಾವ ಪ್ರಮಾಣ ಕಾಪಾಡಿಕೊಳ್ಳಬೇಕು ಅನ್ನೋದಕ್ಕೋಸ್ಕರ ಈ ಎಲೆ ಪರೀಕ್ಷೆ ಅನ್ನೋದು ತುಂಬಾ ಮುಖ್ಯವಾಗಿರ್ತಾರೆ. ಸಹನಾ ಅವರ, ಈಗ ಎಲೆಯನ್ನು ಸಂಗ್ರಹ ಮಾಡ್ತಾರೆ ರೈತರು, ಅದನ್ನ ನಿಮ್ಮ ಪ್ರಯೋಗಾಲಯಕ್ಕೆ ತರಬೇಕಾದ್ರೆ ರೈತರು ಏನೇನ್ ಮಾಹಿತಿಯನ್ನು ನೀಡಬೇಕು? ಅವರು ರೈತರು ತಮ್ಮ ಹೆಸರು ಮತ್ತು ಪೂರ್ಣ ವಿಳಾಸ ಕೊಡಬೇಕಾಗತ್ತೆ, ಯಾವ ಬೆಳೆ ಮತ್ತು ತಳಿ ಹೇಳಬೇಕಾಗತ್ತೆ, ಮತ್ತು ಗಿಡದ ಅಂದಾಜು ವಯಸ್ಸು, ಮತ್ತೆ ಗಿಡದ ಮಧ್ಯದಲ್ಲಿನ ಅಂತರ, ಉಪಯೋಗಿಸುವ ನೀರಿನ ವಿವರ, ಕೊಟ್ಟಿಗೆ ಮತ್ತು ರಸಗೊಬ್ಬರಗಳ ಬಳಕೆ ಪ್ರಮಾಣ, ಹಾಗೂ ಇತ್ತೀಚೆಗೆ ಏನಾದರೂ ಕೀಟ ರೋಗ ತೊಂದರೆ ಆಗಿದ್ದಲ್ಲಿ ಅವುಗಳ ಮಾಹಿತಿಯನ್ನು ತಿಳಿಸಬೇಕಾಗುತ್ತೆ. ಈ ರೀತಿ ತಂದು ಕೊಟ್ಟ ಮೇಲೆ ಸುಮಾರು ಎಷ್ಟು ದಿವಸದ ನಂತರ ಅದರ ಫಲಿತಾಂಶ ಗೊತ್ತಾಗುತ್ತೆ? ಇದಕ್ಕೆ ತುಂಬಾ ಹಂತಗಳಿದೆ ಪರೀಕ್ಷೆ ವಿಶ್ಲೇಷಣೆಗೆ. ನೀವು ತಂದು ಕೊಟ್ಟ ಮಾದರಿಗಳನ್ನ ನಾವು ಫಸ್ಟ್ ಏನ್ ಮಾಡ್ತೀವಿ ಅಂದ್ರೆ, ಎಲೆ ಮಾದರಿಗಳನ್ನ ಮೂರು ಹಂತದಲ್ಲಿ ನಾವು ಸ್ವಚ್ಛಗೊಳಿಸ್ತೀವಿ. ಒಂದು ಸೋಪ್ ನೀರಿಂದ ಅದನ್ನ ಕ್ಲೀನ್ ಆಗಿ ತೊಳಿತೀವಿ, ನಂತರ ಆಮ್ಲ ನೀರು ಆಸಿಡ್ ನೀರಿಂದ ಕ್ಲೀನ್ ಮಾಡ್ತೀವಿ. ಅದೆಲ್ಲ ಆದ್ಮೇಲೆ ಶುದ್ಧೀಕರಿಸಿದ ನೀರು ಡಿಸ್ಟಿಲ್ ವಾಟರ್ ಇಂದ ಕ್ಲೀನ್ ಆಗಿ ಅದನ್ನ ತೊಳೆದ್ಬಿಟ್ಟು ಬಟ್ಟೆಯಿಂದ ಒರೆಸ್ಬಿಟ್ಟು ಅದನ್ನ ಒಣಗಿಸ್ತೀವಿ ನಾವು. ಆ ಒಣಗಕ್ಕೆ ಒಂದು ಎರಡು ಮೂರು ದಿನ ಬೇಕಾಗುತ್ತೆ. ದಪ್ಪ ಎಲೆ ಇದ್ರೆ ಇನ್ನು ಸ್ವಲ್ಪ ಟೈಮ್ ತಗೊಳತ್ತೆ. ಈ ತರ ಒಣಗಿದಂತ ಎಲೆನ ನಾವು ಏನ್ ಮಾಡ್ತೀವಿ, ಪುಡಿ ಮಾಡಿ ನಂತರ ಆ ಪುಡಿಯಿಂದ ಡೈಜೆಷನ್ ಮಾಡಿ ಕೆಮಿಕಲ್ ಗಳನ್ನೆಲ್ಲ ಹಾಕಿ ವಿಶ್ಲೇಷಣೆ ಮಾಡಲಾಗುತ್ತದೆ. ಈ ವಿಶ್ಲೇಷಣೆ ಮಾಡಿ ಪ್ರಧಾನ ಪೋಷಕಾಂಶ, ಲಘು ಪೋಷಕಾಂಶ, ಸೂಕ್ಷ್ಮ ಪೋಷಕಾಂಶಗಳನ್ನು ತಿಳಿದುಕೊಳ್ತೀವಿ. ಈ ತರ ಮಾಡಿರೋದ್ರಿಂದ ನಾವು ಯಾವ ಯಾವ ಪೋಷಕಾಂಶ ಕಡಿಮೆ ಇದೆ ಎಲೆಯಲ್ಲಿ ಅಂತ ಗೊತ್ತಾಗುತ್ತೆ. ನಂತರ ಯಾವ್ದು ಕಡಿಮೆ ಇದೆ ಅಂತ ನೋಡ್ಬಿಟ್ಟು ಆ ರೈತರಿಗೆ ಯಾವ್ಯಾವ ಗೊಬ್ಬರ ಹಾಕ್ಬೇಕಾಗತ್ತೆ ಮತ್ತೆ ಅದ್ರ ಪ್ರಮಾಣ ಎಷ್ಟು ಹಾಕ್ಬೇಕು ಅಂತ ಹೇಳ್ಬಿಟ್ಟು ನಾವು ಶಿಫಾರಸು ಮಾಡ್ತೀವಿ. ಹಾಗಾಗಿ ನೀವು ರೈತರು ಏನು ಪ್ರಯೋಗಾಲಯಕ್ಕೆ ಎಲೆ ವಿಶ್ಲೇಷಣೆಗಾಗಿ ಸಂಗ್ರಹ ಮಾಡಿ ತಂದು ಕೊಟ್ಟಿರ್ತಾರಲ್ಲ, ಅವಾಗ್ಲೇನೆ ತಾವು ಹೇಳ್ತೀರಿ ಇಂಥ ದಿನಾಂಕದಂದು ನಿಮಗೆ ಇದರ ಫಲಿತಾಂಶ ಸಿಗುತ್ತೆ ಅಂತ. ಅದಕ್ಕೆ ಈಗ ದೂರದ ಊರಿನವರಿಗಾದ್ರೆ ಅದಕ್ಕೆ ಫೋನ್ ಮೂಲಕವಾಗಿ ತಿಳಿಸುವಂತದ್ದು, SMS ಮಾಡುವಂತದ್ದು, ಅಥವಾ ಆನ್ಲೈನ್ ನಲ್ಲಿ ಏನಾದ್ರು ತಿಳಿಸುವಂತದ್ದು, ಇಲ್ಲ ಪೋಸ್ಟ್ ಮೂಲಕ ತಿಳಿಸುವಂತದ್ದು, ಆತತ್ ಏನಾದ್ರು ವ್ಯವಸ್ಥೆ ಇದೆಯಾ? ಹಾ ಹೌದು ಸರ್, ಈಗ ದೂರದಿಂದ ಬಂದಂತವ್ರು ಮತ್ತೆ ವಯಸ್ಸಾದವ್ರಿಗೆಲ್ಲ ಮತ್ತೆ ಇನ್ನೊಂದ್ಸಲ ಪರೀಕ್ಷೆ ಆದ್ಮೇಲೆ ರಿಪೋರ್ಟ್ ಇಸ್ಕೊಳೋದಕ್ಕೆ ಆಗೋದಿಲ್ಲ. ಅಂತ ಸಂದರ್ಭಗಳಲ್ಲಿ ನಾವೇನ್ ಮಾಡ್ತೀವಿ, ಅವ್ರಿಗೆ ಕೆಲವೊಬ್ರು ಪೋಸ್ಟ್ ಮಾಡಕ್ ಹೇಳ್ತಾರೆ, ಅವ್ರಿಗೆ ಪೋಸ್ಟ್ ಮಾಡ್ತೀವಿ. ಇನ್ನು ಕೆಲವೊಂದ್ ಸಂದರ್ಭದಲ್ಲಿ ಕೆಲವರು ಏನ್ ಹೇಳ್ತಾರೆ, ವಾಟ್ಸ್ಆಪ್ ಅಲ್ಲಿ ಮಾಡಕ್ ಹೇಳ್ತಾರೆ, ಅಥವಾ ಇಮೇಲ್ ಅಲ್ಲಿ ರಿಪೋರ್ಟ್ ಕಳಿಸ್ಕೊಡಿ, ಇಲ್ಲಾಂದ್ರೆ ಕೆಲವರು ಫೋನ್ ಅಲ್ಲೇ ನಮ್ದು ಏನ್ ಕಡಿಮೆ ಇದೆ ಹೇಳಿ ಮೇಡಮ್ ಎಷ್ಟು ಹಾಕ್ಬೇಕು ಅಂತ ಹೇಳಿದಾಗ ನಾವು ಶಿಫಾರಿತ ಪ್ರಮಾಣವನ್ನ ಅವರಿಗೆ ಫೋನ್ ಮೂಲಕ ತಿಳಿಸ್ಕೊಡ್ತೀವಿ ಸರ್. ಸರಿ, ಈ ರೀತಿಯಾದಂತಹ ಎಲೆ ವಿಶ್ಲೇಷಣೆಗೆ ಏನಾದ್ರು ದರ ನಿಗದಿ ಮಾಡಿದೀರಾ ತಾವು? ಹಾ ಹೌದು ಸರ್, ನಾವೀಗ ಎಲೆ ಮತ್ತೆ ಮಣ್ಣಿಗೆ ಈ ವರ್ಷ ದರವನ್ನ ಸ್ವಲ್ಪ ಕಡಿಮೆ ಮಾಡಿದೀವಿ. ಪ್ರಧಾನ ಪೋಷಕಾಂಶಗಳಿಗೆ ₹45 ವೆಚ್ಚ ಆಗುತ್ತೆ, ಲಘು ಪೋಷಕಾಂಶ ವಿಶ್ಲೇಷಣೆಗೆ ₹25, ಸೂಕ್ಷ್ಮ ಪೋಷಕಾಂಶಗಳಿಗೆ 30, ಹಾಗೆ ಬೋರನ್ ಪೋಷಕಾಂಶ ತಿಳಿಯಲು 50. ಒಟ್ಟಾರೆ ನೀವು ಇಷ್ಟು ಪ್ರಧಾನ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳನ್ನು ತಿಳಿಯಲು ₹150 ಕೊಡಬೇಕಾಗುತ್ತೆ. ಇದು ಮಣ್ಣಿಗೂ ಅನ್ವಯಿಸುತ್ತೆ ಮತ್ತೆ ಎಲೆಗೂ ಅನ್ವಯಿಸುತ್ತೆ. ₹150 ಕೊಟ್ಟು ನಾವು ಇದಿಷ್ಟು ಪೋಷಕಾಂಶಗಳನ್ನು ವಿಶ್ಲೇಷಿಸಿ ಕೊಡುತ್ತೇವೆ. ನೀವು ಎಲೆ ವಿಶ್ಲೇಷಣೆ ಮತ್ತು ಮಣ್ಣು ವಿಶ್ಲೇಷಣೆ ಮಾಡಲು ₹150 ಕೊಡಬೇಕು, ಇಷ್ಟೆಲ್ಲ ಕೊಟ್ಟು ಮಾಡಿಸ್ಬೇಕು ಅಂತ ಕೇಳಿದ್ರೆ, ನಾನು ಈಗ ತಾನೇ ಹೇಳ್ದಂತೆ ಮಣ್ಣು ಪರೀಕ್ಷೆ ಮತ್ತೆ ಎಲೆ ಪರೀಕ್ಷೆಯಿಂದ ಎಷ್ಟು ಪ್ರಯೋಜನ ಇದೆ ಅಂತ ಹೇಳಿದೆ. ಸತತವಾಗಿ ಬೆಳೆಯನ್ನು ಬೆಳೆಯುವುದರಿಂದ ಮಣ್ಣಿನಲ್ಲಿರುವ ಸಸ್ಯ ಪೋಷಕಾಂಶಗಳು ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ.